ನೂಲ್ ಕೊಡ್ತಾವ. ಸೊಳ್ಳೆ, ಜಿರ್ಲೆ, ನೊಣ, ಗೆದ್ಲು ಇವೆಲ್ಲ ಯಾತಕ್ ಬೇಕೇಳಪ್ಪ? ಬೇರೆಯವುಗಳ ವಿಷಯ ಹೆಂಗೋ ಏನೋ ಕಾಣೆ, ಆದ್ರೆ ಗೆದ್ದಲ ಉಳಿದ ವಿಚಾರದಲ್ಲಿ ಮಾತ್ರ ಆ ತರ ಹೇಳಕ್ಕಾಗಲ್ಲ. ಅದೇನಪ್ಪ ಅಂತ ಮಹತ್ವದ್ದು ಅದರಲ್ಲಿ? ಏ ಶಿವಣ್ಣನ್ ಮಾತು ಕೇಳಿರ ಅಷ್ಟೇ ಸುಮ್ನಿರು, ಮನುಷ್ಯರಿಗಿಂತ ಕಾಗೆ ಗೂಬೆನೆ ಮುಖ್ಯ ಅನ್ನೋ ಪೈಕಿ ಇದು. ಅದೇನೋ ಸ್ಪ್ರೇ ಮಾಡ್ತಾರಂತೆ, ಅದನ್ ತಂದು ಬಳಸಿ ಈ ಗೆದ್ಲನ್ನ ಓಡಿಸ್ಬೇಕು. ಶಿವಣ್ಣನ್ ಕತೆ ಕಟ್ಕೊಂಡ್ರೆ ಮನ್ ತುಂಬಾ ಗೆದ್ಲು ಜೇಡನು ವಾಸ ಮಾಡ್ತಾವ್ ತಗ. ಏಯ್, ಮನೆ ಒಳಗೆ ಇವನ್ನೆಲ್ಲ ಸಾಕ್ಬೇಕು ಅಂತ ನಾನ್ ಎಲ್ಲಿ ಹೇಳ್ದೆ ಮಾರಾಯ್ತಿ? ಪ್ರಕೃತಿಲಿ ಇವೆಲ್ಲ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇವೆಲ್ಲ ಇದ್ರೆ ಪ್ರಕೃತಿ ಸಮತೋಲನದಲ್ಲಿರುತ್ತೆ ಅಂತೀಯ? ಏನಪ್ಪ, ಇದ್ರೂ ಇರ್ಬೋದು, ಇಲ್ಲಾಂದ್ರೆ ಈ ಭೂಮಿ ಮೇಲೆ ಇವೆಲ್ಲ ಯಾಕಾಗಿ ಹುಟ್ಟಿ ಬೆಳೀತಾ ಇದ್ದು ಯಾಳು? ಅಂದ್ರೆ ಈ ಜೀವಿಗಳು ಅಸ್ತಿತ್ವಕ್ಕೆ ಏನೋ ಒಂದು ಉದ್ದೇಶ, ಕಾರಣ ಇದ್ದೇ ಇರುತ್ತೆ ಅಂತೀರಾ? ಅದ್ ಹೇಳ್ದಲ್ಲ, ಸರಿಯಾದ ಮಾತು ನೋಡು, ಅದನ್ನೇ ಮತ್ತೆ ಕಾರ್ಯಕಾರಣ ಸಂಬಂಧ ಅಂತ ಹೇಳೋದು. ಗೆದ್ದಲು ಉಳುವಿಗೆ ಎಂತ ಕಾರ್ಯಕಾರಣ ಹೇಳು, ನೀನ್ ಕೇಳಿದ್ರೆ ಇದರ ಮೇಲೂ ಒಂದು ಮಹಾಕಾವ್ಯ ಬರೆಯೋ ಪೈಕಿ ನೀನು. ಜೀವನ ಪೂರ್ತಿ ಇಂಥ ಪ್ರಯೋಜನಕ್ಕೆ ಬಾರದ ಕತೆಗಳನ್ನೇ ಅಲ್ವಾ ಈ ಶಿವಣ್ಣ ಹೇಳಿದ್ದು? ದುಡ್ಡು ಕಾಸು ಕೂಡಿಡ್ಲಿಲ್ಲ, ಮನೆ ಒಡವೆ ಮಾಡಿಡ್ಲಿಲ್ಲ, ಇಂಥ ವ್ಯರ್ಥವಾದ ವಿಚಾರಗಳಿಗೆ ತಲೆ ಕೆಡಿಸ್ಕೊಂಡು ಓಡಾಡ್ತೀಯ ನೀನು. ಅಯ್ಯ, ಒಬ್ಬೊಬ್ಬರಿಗೊಂದೊಂದು ವಿಚಾರ ಮುಖ್ಯ ಕಣವ, ಹಂಗಂತ ಇದೇನು ವ್ಯರ್ಥವಾದ ಸಂಗತಿ ಅಲ್ಲ ಗಂಗಮ್ಮ. ಈ ಪರಿಸರದಲ್ಲಿ ಪ್ರತಿಯೊಂದು ಜೀವಿನೂ ಕೂಡ ಅದರದ್ದೇ ಆದ ಪ್ರಾಮುಖ್ಯತೆಯನ್ನ ಹೊಂದಿರುತ್ತೆ. ಏನ್ ಪ್ರಾಮುಖ್ಯತೆಯೋ ಏನೋ ಕಣಪ್ಪ, ಮನೆ ಒಳಗೆ ಮರ ಮುಟ್ಟು ತಿಂತವೆ, ಜಮೀನಲ್ಲಿ ಹುತ್ತ ಕಟ್ತವೆ. ಏ ಆ ಹುತ್ತದ ಕತೆ ಏನ್ ಹೇಳಿಯ? ಮರದ್ದಕ್ಕೆ ಊರಗ್ಲ ಕಟ್ಕೊಂಡು ಗಿಡ ಮರ ಹಾಕಕ್ಕೆ ಜಾಗವೇ ಕಮ್ಮಿ ಮಾಡ್ತವೆ. ಏ ಅದಿನ್ನೆಷ್ಟ್ ಜಾಗ ಹೇಳು, ಇರೋ ಜಾಗದಲ್ಲಿ ನೀನ್ ಬೆಳೆದು ಕೊಡುದು ಕಟ್ಟೆ ಹಾಕಿರೋದು ಅಷ್ಟಲ್ಲೇ ಇತ್ತಗ. ಪ್ರಪಂಚ ತುಂಬಾ ಮನುಷ್ಯರು, ಮನುಷ್ಯರ ಹೊಟ್ಟೆ ತುಂಬಿಸೋ ಗಿಡ ಮರಗಳೇ ಇರಬೇಕು ಅಂದ್ರೆ ಯಾವ ನ್ಯಾಯ ಹೇಳು? ಸುಮ್ನಿರು ಶಿವಣ್ಣ, ಆ ದೊಡ್ಡ ದೊಡ್ಡ ಉತ್ತಗಳನ್ನ ನೋಡಿದ್ರೆ ಸಾಕು, ಎದ್ರಿಕೆ ಆಗುತ್ತೆ. ಹ್ಞೂ ಕಣ್ರವ, ಅದ್ರೊಳಗೆ ಎಂತೆಂತ ಆವಿರ್ತಾವೋ ಏನೋ ಕಣ್ರವ, ನೆನೆಸ್ಕೊಂಡ್ರೆ ನನಗೆ ಮೈ ಜುಮ್ ಅಂತಿತ್ತೆ. ನೀನ್ ಸರಿಯಾದಳು, ಉತ್ತ ಇರೋದೆ ಆ ವಾಸ ಮಾಡಕ್ಕಲ್ವಾ, ಅವರಲ್ದೆ ಇನ್ನೇನ್ ನೀನ್ ವಾಸ ಮಾಡಕ್ಕಾದತ್ತ? ಹಾವುಗಳು ಹುತ್ತದೊಳಗೆ, ಹಾವಿನಂತ ಜನ ಮನೆಯೊಳಗೆ ಅಂತ ಹೊಸ ಗಾದೆನೇ ಮಾಡಬಹುದು. ಅಷ್ಟಕ್ಕೂ ಉತ್ತ ಇರೋದು ಹಾವು ವಾಸ ಮಾಡೋಕ್ಕೂ ಅಲ್ಲ, ಎಲ್ಲಾ ಉತ್ತದಲ್ಲೂ ಹಾವಿರೋದು ಇಲ್ಲ. ಎಲ್ಲಾರ ಉಂಟ ಮಾತೆ ಇಲ್ವಾ ಯಾವ ಉತ್ತದಲ್ಲಿ ಯಾವ ಹಾವೋ ಅಂತ? ಏ ನಾನಂತೂ ನಮ್ ಜಮೀನಲ್ಲಿರೋ ಉತ್ತುಗಳಿಗೆ ಯಾವಾಗ್ಲೂ ನೀರ್ ತುಂಬಿಸ್ತಾನೇ ಇರ್ತೀನಿ. ಹಂಗೆಯ ಕರ್ರಿಗೆ ಹೋಗಿ ಹಾವುಗಳೆಲ್ಲ ದೂರ ಹೋಗ್ಲಿ ಅಂತ. ನಾನುವೇ ಬೂದಿ ಸುರಿತೀನಿ, ಹಂಗ್ ಮಾಡಿದ್ರು ಕೂಡ ಉತ್ತುಗಳು ಕರಗಿ ಹಾವುಗಳು ಅಲ್ಲಿಂದ ಹೋಗ್ತವೆ ಅಂತ ಹೇಳ್ತಾರಪ್ಪ. ಮನುಷ್ಯನಂತ ಸ್ವಾರ್ಥಿ ಭೂಮಿ ಮೇಲೆ ಯಾರು ಇಲ್ಲ. ಏನ್ ಜನವೋ ಏನೋ, ಪಾಪ ಹುಳ ಉಪ್ಟೇನು ಬದುಕೋಕ್ ಬಿಡಲ್ಲ. ಛೇಛೆ, ಏ ಹೋಗಪ್ಪ, ನೀನೊಂಥರ ಕಾಡ್ ಮನುಷ್ಯ ಇದ್ದಂಗೆ. ನೀನು ಹೋಗಿ ಶಿವಣ ಆ ಪ್ರಾಣಿ ಪಕ್ಷಿಗಳ ಜೊತೆಗೆ ಜೀವನ ಮಾಡು, ಅದಕ್ ನೀನು ಹೇಳಿ ಮಾಡಿಸ್ತಾನಿದ್ದಂಗದಿ ನೋಡಪ್ಪ. ಈ ಶಿವಣ್ಣ ಯಾವ್ದಾದ್ರು ಪ್ರಾಣಿ ಪಕ್ಷಿಯಾಗಿ ಹುಟ್ಟಬೇಕಾಗಿತ್ತು, ಎಲ್ಲೋ ಅಪ್ಪಿ ತಪ್ಪಿ ಮನುಷ್ಯಾಗಿ ಹುಟ್ಟಿದಿ ನೋಡಪ್ಪ ನೀನು. ಏಯ್, ಮನುಷ್ಯನು ಒಂದ್ ಪ್ರಾಣಿನೇ ತಗ, ಹಂಗ ನೋಡೋದಾದ್ರೆ ನಮಗಿಂತ ಕಾಡ್ ಪ್ರಾಣಿಗಳು ಎಷ್ಟೋ ಪಾಲು ಉತ್ತಮ. ಅದು ಬಿಡು, ಇಲ್ಲಿ ಉತ್ತ ಇಲ್ಲ ಅಂದ್ರೆ ಹಾವು ಗೆದ್ಲುಗಳು ಎಲ್ಲಾರ ಕಾಡಿಗೋಗಾದ್ರೂ ಜೀವನ ಮಾಡ್ತವೆ, ನಾವೆಲ್ಲಿಗೆ ಹೋಗೋಣ? ನೀನೇ ಹೇಳು. ನೀನ್ಯಾಕ ಅವುಗಳ ಪರ ಕಟ್ಕೊಂಡ್ ಬತ್ತೀಯಾ? ನಾನ್ ಬೇರೆ ಕಾಣೆ ಕಣಪ್ಪ. ಅವರೆಲ್ಲ ಶಿವಣ್ಣನ ವಿಶ್ವಾಸಕರಲ್ವಾ, ಅದಕ್ಕೆ. ಆದ್ರೂ ಶಿವಣ್ಣ ಹೇಳೋದ್ರಲ್ಲೂ ಅರ್ಥ ಐತಿ ಅನ್ಸುತ್ತೆ. ಇದೆಲ್ಲ ತುಂಬಾ ಪುರಾತನ ಕಾಲದಿಂದಲೂ ಬಂದಿರುವಂತ ತನ್ನದೇ ಆದ ಒಂದು ವ್ಯವಸ್ಥೆ ಅಲ್ವಾ? ಗೆದ್ದಲುಳ ಅಂದ್ರೆ ಏನ್ ಅಂದ್ಕೊಂಡಿದ್ದೀರಾ? ಅವಿಲ್ಲ ಅಂದ್ರೆ ಒಣಗಿದ ಮರನ ತಿಂದು, ಮರ ಮುಟ್ಟನ್ನ ತಿಂದು ಗೊಬ್ಬರ ಮಾಡೋರು ಯಾರು? ನೀವೇನಾರ ಅಲ್ಲಿಗೆಲ್ಲ ಹೋಗಿ ಆ ಮರ ಮುಟ್ಟು ತಿಂದು ಅರಗಿಸ್ತೀರಾ? ಹೋಗಪ್ಪ ಸುಮ್ನೆ, ನಾವು ತಿನ್ನೋದು ತಿಂದು ಅರಗಿಸ್ಕೊಂಡ್ರೆ ಸಾಕಾಗಿತ್ತಿ. ಅದ್ ನಿಜ ಹೇಳು, ಗೆದ್ಲು ಎರೆಹುಳು ಬೇರೆ ಬೇರೆ ಸೂಕ್ಷ್ಮ ಜೀವಿಗಳು ಇಲ್ಲ ಅಂದ್ರೆ ಭೂಮಿ ತುಂಬಾ ಕಸುವೇ ತುಂಬಿ ಹೋಗ್ತಾ ಇತ್ತು ಅಲ್ವಾ? ಅಷ್ಟೇ ಅಲ್ಲ, ಮನುಷ್ಯರು ಸತ್ಮೇಲೆ ಇವೆಲ್ಲ ಆ ದೇಹನ ತಿಂದು ಕರಗಿಸ್ತೇ ಹೋದ್ರೆ ಮನುಷ್ಯರನ್ನ ಉಳೋಕೆ ಭೂಮಿ ಮೇಲೆ ಜಾಗವೇ ಇಲ್ದಂಗಾಗುತ್ತೆ. ಈಗ ನೋಡವ್ವ, ನಿಮಗೆ ಇದೆಲ್ಲ ಚೆನ್ನಾಗಿ ಅರ್ಥ ಆಯ್ತು. ಈ ತರ ಪ್ರತಿಯೊಬ್ಬರಿಗೂ ಇಂಥ ಸೂಕ್ಷ್ಮವಾದ ವಿಷಯಗಳು ಮನವರಿಕೆ ಆದ್ರೆ ಪರಿಸರದ ರಕ್ಷಣೆ ಸಾಧ್ಯವಾಗುತ್ತೆ. ಗೆದ್ದಲು ಹುಳಗಳಿಂದ ಎಷ್ಟೊಂದು ಪ್ರಾಮುಖ್ಯವಾದ ಸಹಾಯ ನಮಗೆ ಗೊತ್ತಾಗ್ತಾ ಇತ್ತಲ್ವಾ? ಆಕಾಶವಾಣಿಲಿ ಕೃಷಿ ಕಾರ್ಯಕ್ರಮದಲ್ಲಿ ಹೇಳಿದ್ರು, ಭೂಮಿ ಮೇಲೆ ಸುಮಾರು 300 ತರಹದ ಗೆದ್ದಲು ಪ್ರಭೇದಗಳಿವೆ. ಅದರಲ್ಲಿ ಕೇವಲ 30 ತಳಿಯ ಗೆದ್ದಲುಗಳು ಮಾತ್ರ ಅದು ಸಣ್ಣ ಪುಟ್ಟ ತೊಂದರೆ ಕೊಡ್ತವೆ ಅಂತ. ಗೆದ್ದಲುಗಳಲ್ಲಿ ಸೈನಿಕರು, ಕೆಲಸಗಾರರು, ರಾಣಿ ಹುಳು ಈ ತರ ಎಲ್ಲ ಇರ್ತವಂತೆ. ಹೌದು ಗಂಗಮ್ಮ, ಒಬ್ಬೊಬ್ರು ಒಂದೊಂದು ಜವಾಬ್ದಾರಿನ ನಿರ್ವಹಣೆ ಮಾಡ್ತಾರೆ. ಇವರಲ್ಲಿ ಕೂಡ ನಮ್ಮಲ್ಲಿರೋ ತನ್ನ ಶ್ರೇಣೀಕೃತ ಸಮಾಜ ಐತೆನ್ನು? ಏಯ್, ಹಂಗೆಲ್ಲ ಇರಲ್ಲ. ಅವರ ಪ್ರತಿನಿತ್ಯದ ಚಟುವಟಿಕೆಗಳಿಗೆ ಅನುಕೂಲಕರವಾಗಿ ಈ ತರ ಏನೋ ಒಂದ್ ವ್ಯವಸ್ಥೆನ ಮಾಡ್ಕೊಂಡಿರ್ಬಹುದಪ್ಪ. ಅದು ಕೂಡ ಸರಿಯಾದ ಮಾತೆ ಬಿಡು. ಜಾತಿ, ಧರ್ಮ, ಬಣ್ಣ, ಅಂತಸ್ತಿನ ಭೇದ ಮಾಡೋಕೆ ಅವರೇನು ಮನುಷ್ಯರಂತ ಮೂಢಮತಿಗಳ? ಗೆದ್ದಲು ಹುಳುಗಳಿಗೆ ತಮ್ಮದೇ ಆದ ಇತಿಹಾಸ ಇದೆ. ಕೋಟ್ಯಾಂತರ ವರ್ಷಗಳಿಂದ ಈ ಭೂಮಿನಲ್ಲಿ ಇವುಗಳು ಜೀವನ ನಡೆಸಿಕೊಂಡು ಬಂದಿದ್ದಾವೆ. ಇವು ತಮ್ಮದೇ ಆದ ಪ್ರತ್ಯೇಕ ವಸತುಗಳಲ್ಲಿ ವಾಸ ಮಾಡ್ತವೆ. ಅಷ್ಟೇ ಅಲ್ಲ ಗೌರಮ್ಮ, ನಮಗಿಂತ ತುಂಬಾ ವ್ಯವಸ್ಥಿತವಾಗಿ ಬದುಕನ್ನ ಸಾಗಿಸ್ತವೆ. ಇವಕ್ಕೆ ಕಣ್ ಕಾಣಲ್ವಂತೆ ಸೂಕ್ಷ್ಮ ಸಂಯೋಜನೆಯ ಮುಖಾಂತರ ತಮ್ಮ ಜೀವನ ನಡೆಸ್ತವೆ. ರಾಣಿ ಹುಳುಗಳು ಮಾತ್ರ ಸುಮಾರು 10 ವರ್ಷ ಬದುಕ್ತವೆ. ಉಳಿದಂತ ಗೆದ್ದಲುಗಳ ಜೀವಾವಧಿ ಸುಮಾರು 1 ವರ್ಷ ಮಾತ್ರ ಇರುತ್ತೆ. ಇವಕ್ಕೆಲ್ಲ ವಾಸ ಮಾಡೋಕೆ ಗೂಡು ಕಟ್ಟೋ ಕೆಲಸ ಯಾರದ್ದೋ ಕಾಣೆ. ಸಾಮಾನ್ಯವಾಗಿ ಕೆಲಸಗಾರರ ಹುಳುಗಳೇ ಈ ಜವಾಬ್ದಾರಿಯನ್ನ ನಿರ್ವಹಿಸ್ತವೆ ಅಂತ ಕಾಣುತ್ತೆ. ಖಂಡಿತವಾಗಿ ನೀನ್ ಹೇಳದು ಸತ್ಯ ಜಯಮ್ಮ. ಭೂಮಿಯ ಒಳಗೆ ಸುಮಾರು 50 ಅಡಿಗಳ ಆಳಕ್ಕೋಗಿ ಅಲ್ಲಿನ ಫಲವತ್ತಾದ ಮಣ್ಣು, ಕಲ್ಲು, ಖನಿಜಗಳನ್ನ ತಂದು ತನ್ನ ಮನೆ ಕಟ್ಟುತ್ತಂತೆ. ಓ, ಅದೇನು ಬರೀ ಮನೆಯ, ಎಂತ ಕಲಾತ್ಮಕವಾಗಿರುತ್ತೆ ನೋಡು. ಜೊತೆಗೆ ಅತ್ಯಂತ ಅಭೇದ್ಯವಾಗಿ ಕೂಡ ಇರುತ್ತೆ. ಉತ್ತವನ್ನು ನೋಡಿದರೆ ಸಾಕು, ಒಂದು ರೀತಿಯ ಕುತೂಹಲ ಹುಟ್ಟುತ್ತೆ. ಇದು ಅತ್ಯಂತ ವಿಶೇಷವಾದಂತ ಕಟ್ಟಡ ವಿನ್ಯಾಸ. ಇದರ ಒಳಗೆ ಯಾರು ಕೂಡ ಅಷ್ಟು ಸುಲಭವಾಗಿ ಪ್ರವೇಶ ಮಾಡೋಕ್ಕಾಗಲ್ಲ. ಜೊತೆಗೆ ಸೈನಿಕ ಹುಳುಗಳು ತೀಕ್ಷ್ಣವಾದ ಕೊಂಡಿಗಳನ್ನ ಹೊಂದಿರ್ತವೆ. ಇವು ಯಾವಾಗಲೂ ಕೂಡ ಜಾಗೃತವಾಗಿದ್ದು ಕಾವಲು ಕಾಯ್ತಾ ಇರ್ತವೆ. ಏನಾದರೂ ಅಪಾಯದ ಸೂಚನೆ ಸಿಕ್ಕಿದ್ರೆ ತಕ್ಷಣ ಸಿದ್ಧ ಆಗ್ತಾರೆ. ಶತ್ರುಗಳ ಮೇಲೆ ದಾಳಿ ಮಾಡಿ ತನ್ನ ಪರಿವಾರವನ್ನ ರಕ್ಷಣೆ ಮಾಡೋ ಹೊಣೆ ಇವುಗಳದ್ದು. ಇಂಥ ಸಂಘ ಜೀವನ, ದುಡಿಮೆ, ಹೊಣೆಗಾರಿಕೆ ಇದನ್ನೆಲ್ಲ ಇಂಥ ಜೀವಿಗಳನ್ನ ನೋಡಿಯೇ ಮನುಷ್ಯ ಕಲ್ತಿರೋದು ಅಲ್ವಾ? ಹೌದು ಜಯಮ್ಮ, ಈ ಇಡೀ ವಿಸ್ತಾರವಾದ ಪ್ರಕೃತಿಯಲ್ಲಿ ಮನುಷ್ಯ ಕೇವಲ ಒಂದು ತೃಣ ಮಾತ್ರದ ಜೀವಿ ಕಣಮ್ಮ. ಪ್ರಕೃತಿಯ ಮೇಲೆ ಪ್ರತಿಯೊಂದು ಕ್ಷಣ ಕೂಡ ಅವಲಂಬಿತರಾಗಿ ಜೀವನ ಸಾಗಿಸಬೇಕಾದಂತ ಅನಿವಾರ್ಯತೆ ನಮ್ಮದು. ಆದ್ರೆ ಪ್ರಕೃತಿಯೇ ನಮ್ಮನ್ನ ಅವಲಂಬಿಸಿದೆ ಅಂತ ನಾವು ತಪ್ಪು ತಿಳಿದಿದ್ದೀವಿ. ಗೌರಮ್ಮ, ಇಂಥ ದಡ್ಡತನದಿಂದಲೇ ಪರಿಸರದ ಮೇಲೆ ಪ್ರತಿ ಕ್ಷಣ ದಬ್ಬಾಳಿಕೆ ಶೋಷಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಮತ್ತೆ ಇಂತಹ ಇತರೆ ಜೀವಿಗಳ ಬಗ್ಗೆ ತಿಳಿದುಕೊಳ್ಳೋ ಪ್ರಯತ್ನ ಮಾಡಬೇಕು. ಅವಾಗ ನಮಗೆ ಈ ನಿಸರ್ಗದಲ್ಲಿ ನಾವೆಷ್ಟು ಚಿಕ್ಕ ಭಾಗ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಪರಿಸರದ ಕಥೆಯೇ ಒಂದು ಅದ್ಭುತ ಅಲ್ವಾ? ಈ ರಾಣಿ ಗೆದ್ದು ಹುಳು ಜೀವಮಾನ ಪೂರ್ತಿಯಾಗಿ ಪ್ರತಿನಿತ್ಯ 10,000 ಮೊಟ್ಟೆ ಇಡುತ್ತಂತೆ. ತನ್ನ ಸಂತತಿಯನ್ನು ಉಳಿಸಿಕೊಳ್ಳೋ ಕೆಲಸ ಇದರದ್ದು. ತನ್ನ ಜೀವಿತಾವಧಿಯಲ್ಲಿ ಕೋಟ್ಯಾಂತರ ಮೊಟ್ಟೆಗಳನ್ನು ನೀಡುತ್ತಂತೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ತರಕ್ಕೆ ಪ್ರಕೃತಿಗೆ ಎಂಥ ಅದ್ಭುತವಾದ ಕೊಡುಗೆ ಕೊಡ್ತವೆ ನೋಡು ಇಂತಹ ಜೀವಿಗಳು. ಕೃಷಿಯಲ್ಲಿ ಇಂತಹ ಕೀಟಗಳು, ಸೂಕ್ಷ್ಮ ಜೀವಿಗಳ ಪಾತ್ರ ತುಂಬಾ ಮಹತ್ವವಾದ್ದು. ನಾವು ಭೂಮಿಯ ಮೇಲ್ಭಾಗದಲ್ಲಿ ಮಾತ್ರ ಉಳುಮೆ ಮಾಡ್ತೀವಿ. ಕಣ್ಣಿಗೆ ಕಾಣುವ ಗೆದ್ದಲು, ಎರೆಹುಳು, ಅದರ ಜೊತೆಗೆ ಕಣ್ಣಿಗೆ ಕಾಣದೆ ಇರತಕ್ಕಂತ ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳು ಪ್ರತಿ ದಿನ ಪ್ರತಿ ಕ್ಷಣ ಕೂಡ ಭೂಮಿಯ ಒಳಗೆ ಉಳುಮೆ ಮಾಡ್ತಾನೇ ಇರ್ತವೆ. ಗಿಡ ಮರಗಳಿಗೆ ಬೇಕಾದ ಅನೇಕ ಪೋಷಕಾಂಶಗಳನ್ನು ಪೂರೈಸ್ತವೆ. ಅದಕ್ಕೆ ಅಲ್ವಾ ಕಾಡಿನಲ್ಲಿರೋ ಗಿಡ ಮರಗಳು ಅಷ್ಟು ಸಮೃದ್ಧವಾಗಿ ಆರೋಗ್ಯವಾಗಿರೋದು. ಇಂತಹ ಅದೆಷ್ಟು ನಿಗೂಢ ರಹಸ್ಯಗಳು ಈ ನಿಸರ್ಗದಲ್ಲಿದೆವೋ ಕಣವ, ಎಷ್ಟು ತಿಳ್ಕೊಂಡ್ರು ಸಾಲದು. ಬರೀ ಮನುಷ್ಯನಿಂದ ಏನು ಸಾಧ್ಯವಿಲ್ಲ ಅಲ್ವಾ? ಗೊನೆ ಬಿಟ್ಟ ಬಾಳೆ ಬಾಗುತ್ತದೆ, ತೆನೆ ಬಿಟ್ಟ ಭತ್ತ ಬಾಗುತ್ತದೆ, ಏನೂ ಮಾಡದ ಮನುಷ್ಯ ಮಾತ್ರ ಎಲ್ಲ ನಾನೇ ಮಾಡಿದ್ದು ಅಂತ ಸುಮ್ಸುಮ್ಮನೆ ಬೀಗ್ತಾನೆ ಅಂತ ಕವಿವಾಣಿನೇ ಇಲ್ವಾ? ಇಷ್ಟೆಲ್ಲ ಕಷ್ಟ ಬಿದ್ದು ಗೆದ್ದಲ ಹುಳುಗಳು ಮನೆ ಕಟ್ಟಿದ್ರೆ ಅವನ್ನೇ ಓಡಿಸಿ ಹಾವುಗಳು ಬಂದು ಸೇರ್ಕೊಳ್ತಾವಲ್ಲ, ಇದೆಂತ ಕತೆ ನೋಡು. ಮನುಷ್ಯರು ಹಂಗೆ ಅಲ್ವೇನವ್ವ, ಯಾರೋ ಶ್ರಮ ಪಟ್ಟು ದುಡಿತಾರೆ, ಮತ್ತಾರೋ ಅದ್ರ ಫಲವಂತಾವು ಅನುಭವಿಸ್ತಾರೆ. ಬರೀ ಅನುಭವಿಸದ, ತಮ್ಮಿಂದಲೇ ಎಲ್ಲ ಆಗಿದ್ದು, ತಾವಿಲ್ದೆ ಏನೂ ನಡೆಯಲ್ಲ, ಈ ಪ್ರಪಂಚವೇ ಮುಳುಗೋಗುತ್ತೆ ಅನ್ನೋ ತರ ಆಡ್ತಾರೆ. ದುರಹಂಕಾರಿಗಳು ಇಂತ ಅವಿವೇಕದ ನಡವಳಿಕೆ ತೋರಿಸ್ತಾರೆ. ನಮ್ಮಂತ ಸಾಮಾನ್ಯ ಜನ ಇಂಥ ತಪ್ಪು ಮಾಡಿದ್ರೂ ಪರವಾಗಿಲ್ಲ, ಆದ್ರೆ ದೊಡ್ಡ ಸ್ಥಾನದಲ್ಲಿರೋರು ತಗ್ಗಿ ಬಗ್ಗಿ ವಿನಯದಿಂದ ನಡ್ಕೊಳ್ಳೋ ಅಭ್ಯಾಸ ಮಾಡ್ಕೋಬೇಕು. ಅದು ಮನುಷ್ಯರ ಮಾತು, ಆದ್ರೆ ಪ್ರಕೃತಿನಲ್ಲಿ ಇಂಥ ಚಟುವಟಿಕೆಗಳು ಸಕಾರಣಕ್ಕಾಗಿ ನಡೀತವೋ ಏನೋ. ಇದ್ರೂ ಇರ್ಬೋದು, ಆ ಸೂಕ್ಷ್ಮ ನಮಗ ಅರ್ಥ ಆಗ್ಬೇಕಲ್ಲ. ಕೋಗಿಲೇನೆ ನೋಡು, ತನ್ನ ಮರಿನ ಕಾಗೆಗೂಡಲ್ಲಿ ಬೆಳೆಸಲ್ವಾ, ಹಂಗೆ ಹಾವು ಬಂದು ಗೆದ್ದಲು ಹುಳುಗಳ ಮನೆಯಲ್ಲಿ ವಾಸ ಮಾಡುತ್ತೆ. ಅಷ್ಟಕ್ಕೂ ಎಲ್ಲ ಹುತ್ತದಲ್ಲೂ ಹಾವುಗಳಿರಲ್ಲ, ಜೀವಂತ ಹುತ್ತದಲ್ಲಿ ಗೆದ್ದಲು ಹುಳುಗಳ ಸಂಸಾರ ಬಾಧಿತವಾಗಿರುತ್ತೆ. ಅದು ಅಲ್ಲದೆ ಲಕ್ಷಾಂತರ ಹುಳುಗಳಿಗೆ ಹಾವು ಯಾವ ಲೆಕ್ಕ ಹೇಳು, ಎಲ್ಲಾ ಸೇರ್ಕೊಂಡು ಕಚ್ಚಿ ಓಡಿಸ್ಬಿಡ್ತಾವೆ. ಕೆಲವು ಹಳೆಯ ಅಂತ ಇರ್ತಾವಲ್ಲ, ಅಂತ ಕಡೆ ಮಾತ್ರ ಹಾವುಗಳು ವಾಸ ಮಾಡ್ತವೆ. ನಾವು ತಪ್ಪು ತಿಳುವಳಿಕೆಯಿಂದ ಎಲ್ಲ ಹುತ್ತುಗಳನ್ನು ನಾಶ ಮಾಡಕ್ಕೇ ನೋಡ್ತೀವಿ. ಅದಕ್ಕೇನಪ್ಪ, ನಮ್ಮ ಪೂರ್ವಿಕರು ಇಂತಹ ಮುಖ್ಯವಾದ ಸ್ಥಳಗಳು, ಕಾಡುಗಳು, ಗಿಡ ಮರ ಬಳ್ಳಿ, ಕಲ್ಲು ಗುಡ್ಡ ಬೆಟ್ಟ, ನೀರು ಗಾಳಿ ಇಲ್ಲೆಲ್ಲ ಏನೋ ಒಂದು ವಿಶೇಷ ಆಯಾಮ ಕೊಟ್ಟು ಕಾಪಾಡಿಕೊಳ್ತಿದ್ರು. ನಿಜ ಗಂಗಮ್ಮ, ಪ್ರತಿಯೊಂದನ್ನು ಮೂಢನಂಬಿಕೆ ಅಂತ ಅಲ್ಲಗಳೆಯೋದು ಅಷ್ಟಾಗಿ ಸರಿಯಲ್ಲ. ಆದರೆ ಹಿಂದಿನ ಉದ್ದೇಶ ಕಾರಣಗಳನ್ನ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿ ತೀರ್ಮಾನ ಮಾಡಬೇಕು. ಕೆಲವು ಕಡೆ ಎಷ್ಟೊಂದು ದೊಡ್ಡ ದೊಡ್ಡ ಹುತ್ತಗಳಿರ್ತವೆ ಗೊತ್ತಾ? ಹ್ಮ್ ಕಣವ, 3-4 ಅಡಿ ಎತ್ತರದ ಹುತ್ತುಗಳು ಇದಾವೆ. ಎಲ್ಲೇ 4 ಅಡಿ ಜಯಮ್ಮ, 40-50 ಅಡಿ ಎತ್ತರದ ಹುತ್ತುಗಳು ಕೂಡ ಇದಾವಂತೆ. ಭೂಮಿಯ ಒಳಗು ಅಷ್ಟೇ ಅಳಕಿರ್ತವೆ, ಜೊತೆಗೆ ಅದರೊಳಗೆ ಬೇರೆ ಬೇರೆ ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳು ತಮ್ಮ ಬದುಕನ್ನ ಕಟ್ಕೊಂಡಿರ್ತವೆ. ಯಾವ ಭೂಮಿ ಫಲವತ್ತಾಗಿದೆಯೋ ಅಲ್ಲಿ ಹುತ್ತಗಳ ಸಂಖ್ಯೆ ಜಾಸ್ತಿ ಅಂತೆ. ಹ್ಮ್, ಮೊದಲೇ ಫಲವತ್ತಾದ ನೆಲವನ್ನ ಮತ್ತಷ್ಟು ಫಲವತ್ತತೆಯಾಗಿ ಮಾಡೋ ಕೆಲಸವನ್ನ ಈ ಗೆದ್ದಲು ಹುಳುಗಳು ಮಾಡ್ತವೆ. ಈ ಹುತ್ತದ ಮೇಲ್ಭಾಗದ ಸ್ವಲ್ಪ ಪ್ರಮಾಣದಲ್ಲಿ ಮಣ್ಣನ್ನ ತೆಗೆದುಕೊಂಡು ನೀರಿನಲ್ಲಿ ಜಾನುವಾರುಗಳಿಗೆ ಕೊಟ್ರೆ ಒಳ್ಳೇದಂತೆ ಶಿವಣ್ಣ. ಹೌದು ಹೌದು, ಅದೇ ರೀತಿ ನಮ್ಮ ಗಿಡ ಮರಗಳ ಸುತ್ತ ಕೂಡ ಈ ಮಣ್ಣನ್ನು ಹಾಕೋದ್ರಿಂದ ನಮ್ಮ ಮಣ್ಣಿಗೆ ಒಳ್ಳೆಯ ಪೋಷಕಾಂಶಗಳು ಸಿಗುತ್ತೆ. ಮನುಷ್ಯರು ಕೂಡ ಈ ಉತ್ತದ ಮಣ್ಣನ್ನ ನೀರಿನಲ್ಲಿ ಸೋಸಿಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ಓ, ಇದೆಲ್ಲ ನಮಗಿಂತ ನಮ್ಮ ಅಜ್ಜ ಅಜ್ಜಿಗೆ ಚೆನ್ನಾಗಿ ಗೊತ್ತು, ಅವರನ್ನ ಕೇಳಿದ್ರೆ ಇನ್ನೂ ಹೆಚ್ಚಿನ ವಿಚಾರ ತಿಳಿಬಹುದು ಕಣ್ರವ. ನಮಗೆ ಗೊತ್ತಿಲ್ಲದ ಅನೇಕ ವಿಷಯಗಳು ಪ್ರಾಣಿ ಪಕ್ಷಿಗಳಿಗೆ ಗೊತ್ತಿರುತ್ತೆ. ಅದಕ್ಕೆ ನೋಡು, ಕರಡಿಗಳು ಈ ಹುತ್ತವನ್ನ ಬಗೆದು ಅದರೊಳಗಿರ ಗುಗ್ಗೆಯನ್ನ ತಿನ್ನೋದು. ಸ್ವಲ್ಪ ಪ್ರಮಾಣದಲ್ಲಿ ನಾವು ಈ ಮಣ್ಣನ್ನು ತೆಗೆದ್ರೆ ಹುಳುಗಳು ಮತ್ತೆ ತಾವೇ ಅದನ್ನ ರಿಪೇರಿ ಮಾಡ್ಕೊಳ್ತವೆ. ಈ ಹುತ್ತದ ಮಣ್ಣಿಗೆ 25% ಸಾಸಿವೆ ಸೇರಿಸಿ ಎರಡನ್ನೂ ಮಿಕ್ಸರ್ನಲ್ಲಿ ಚೆನ್ನಾಗಿ ಅರೆದು ಸ್ವಲ್ಪ ಬಿಸಿ ಮಾಡಿ ಮಂಡಿ ಮತ್ತು ನೋವಿರುವ ಜಾಗಗಳಿಗೆ ಹಚ್ಚಿಕೊಂಡ್ರೆ ಅನುಕೂಲ ಆಗುತ್ತಂತೆ. ಸೋರಿಯಾಸಿಸ್ ತೊಂದರೆ ಇದ್ದವರು ಈ ಮಣ್ಣನ್ನ ನೀರಿನಲ್ಲಿ ಕಲಸ್ಕೊಂಡು ಮೈಗೆ ಹಚ್ಕೊಂಡು 20 ನಿಮಿಷ ಬಿಸಿಲಲ್ಲಿ ನಿಂತ್ಕೊಂಡು ನಂತರ ಸ್ನಾನ ಮಾಡೋದ್ರಿಂದ ಉಪಯೋಗ ಐತೆ ಅಂತ ಹೇಳ್ತಾರಪ್ಪ. ಈ ಮಣ್ಣನ್ನ ನೀರಿಗೆ ಸೇರಿಸಿ ಕಲಸ್ಕೊಂಡು ಒಂದು ಬಟ್ಟೆ ಒಳಗೆ ಅದನ್ನು ಹಾಕಿ ಸುತ್ತಿಕೊಂಡು ಹೊಟ್ಟೆಯ ಮೇಲೆ ಹಾಕಿಕೊಂಡು ಕೆಲವು ಸಮಯ ಮಲಗೋದ್ರಿಂದ ಅದೆಷ್ಟು ಹೊಟ್ಟೆಯ ತೊಂದರೆಗಳು ವಾಸಿಯಾಗುತ್ತಂತೆ. ಉಷ್ಣ ಪ್ರಕೃತಿಯವರಿಗೆ ಇದರಿಂದ ಒಳ್ಳೆ ಪ್ರಯೋಜನ ಆಗಿ ಶರೀರ ತಂಪಾಗುತ್ತೆ. ಇಂತಹ ಅದೆಷ್ಟೋ ಔಷಧೀಯ ಗುಣಗಳು ಈ ಹುತ್ತದ ಮಣ್ಣಿನಲ್ಲಿದ್ದಾವೆ. ಗೆದ್ದ ಹುಳುಗಳು ಕೂಡ ಒಂಥರ ಡಾಕ್ಟರ್ ಕೆಲಸನೂ ಮಾಡ್ತಾವಲ್ಲ. ಅದೇನೋ ನಿಜ, ಹಂಗಂತ ಇಡೀ ಹುತ್ತನ ಬಗೆದು ಹಾಳ್ ಮಾಡಬಾರ್ದು. ಏ, ಹುತ್ತವನ್ನ ಉಳಿಸ್ಕೊಂಡೇ ಅದರ ಪ್ರಯೋಜನನ ಪಡಿಬೇಕು. ಇದರ ಮಣ್ಣಿನ ಬಳಕೆಯನ್ನ ಯಾವ ರೀತಿಯಲ್ಲಿ ಮಾಡಿಕೊಳ್ಬೇಕು, ಅದರಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಉಪಯೋಗಗಳಿವೆ ಅನ್ನೋ ಜ್ಞಾನ ಇಂದಿನವರಿಗೆ ಚೆನ್ನಾಗಿತ್ತು. ಆಧುನಿಕತೆಯ ಭರಾಟೆಗೆ ಸಿಕ್ಕಿ ಇಂತಹ ಅನೇಕ ದೇಶಿ ಜ್ಞಾನಗಳು ನಮ್ಮಿಂದ ಕಣ್ಮರೆಯಾಗಿ ಹೋದವು. ಹೌದಪ್ಪ, ನಾವು ಚಿಕ್ಕವರಾಗಿದ್ದಾಗ ಸಣ್ಣ ಮಕ್ಕಳ ದೇಹದ ದೌರ್ಬಲ್ಯದ ಕಾಯಿಲೆಗೆ ಉತ್ತದ ಹುಳನ ತಿನ್ನಿಸ್ತಾ ಇದ್ರು. ಹಂಗಂತ ಈಗ್ಲೇ ತಿನ್ನೋದ್ ಬೇಡ ಕಣಪ್ಪ, ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬೇಕು. ಯಾರಿಗ್ ಗೊತ್ತಿದೆಯೋ ಅವರನ್ನ ಕೇಳ್ಬೇಕು ಜಯಮ್ಮ. ಇಂತಹ ಅದೆಷ್ಟೋ ಮಾಹಿತಿಗಳು ನಮ್ಮ ನಿರ್ಲಕ್ಷ್ಯ ಮೂಢನಂಬಿಕೆಗಳಿಂದ ಕಳೆದು ಹೋಗ್ತಾ ಇದೆ. ವಯಸ್ಸಾದ ಅಜ್ಜ ಅಜ್ಜಿರಿಗೆ ಇಂತಹ ವಿಷಯಗಳ ಬಗ್ಗೆ ಒಳ್ಳೆ ಜ್ಞಾನ ಇರುತ್ತೆ. ಈ ಗೆದ್ದಲುಗಳು ಉತ್ತಗಳು ನಮ್ಮ ನಿಸರ್ಗ ವಾತಾವರಣ ಜೀವ ವೈವಿಧ್ಯವನ್ನು ಕಾಪಾಡೋದ್ರಲ್ಲಿ ತುಂಬಾ ಮಹತ್ವವಾದ ಪಾತ್ರವನ್ನು ನಿರ್ವಹಿಸ್ತಾ ಇವೆ. ಗೆದ್ದಲು ಹುಳು ಅಂತ ಸದರ ಮಾಡಂಗಿಲ್ಲ, ಮನುಷ್ಯರಿಗಿಂತ ಇಂತ ಹುಳ ಉಪ್ಟೆಗಳೇ ಎಷ್ಟೋ ಮೇಲ್ಕಂಡ್ರವ. ಉತ್ತ ಕಂಡ್ರೆ ಎದ್ರಿ ಅದನ್ನ ನಾಶ ಮಾಡಬೇಡಿ. ಎಲ್ಲಾ ಉತ್ತದಲ್ಲೂ ಹಾವಿರಲ್ಲ, ಎಲ್ಲಾ ಗೆದ್ದಲಲ್ಲೂ ತೊಂದರೆ ಕೊಡಲ್ಲ. ಇದುವರೆಗೂ ಗೆದ್ದಲು ಹುಳು ಮತ್ತು ಉತ್ತದ ಮಣ್ಣು ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಆದ್ರಿಕಟ್ಟೆ, ಪಿಎಂ ಸುಮಾ, ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಇದೀಗ ಮಾರುಕಟ್ಟೆ ಧಾರಣೆ. ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಲಸಂದೆ ಕಾಳು ಕ್ವಿಂಟಲ್ಗೆ ಕನಿಷ್ಠ 5,285 ಗರಿಷ್ಠ 6,809 ರೂಪಾಯಿಗಳು. ಕಡಲೆಕಾಳು ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 5,685 ರೂಪಾಯಿಗಳು. ಶೇಂಗಾ ಕ್ವಿಂಟಲ್ಗೆ ಕನಿಷ್ಠ 4,009 ಗರಿಷ್ಠ 8,369 ರೂಪಾಯಿಗಳು. ಹುರುಳಿಕಾಳು ಕ್ವಿಂಟಲ್ಗೆ ಕನಿಷ್ಠ 2,821 ಗರಿಷ್ಠ 3,116 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 1,206 ಗರಿಷ್ಠ 2,116 ರೂಪಾಯಿಗಳು. ಸೂರ್ಯಕಾಂತಿ ಕ್ವಿಂಟಲ್ಗೆ ಕನಿಷ್ಠ 6,500 ಗರಿಷ್ಠ 6,849 ರೂಪಾಯಿಗಳು. ತೊಗರಿ ಕ್ವಿಂಟಲ್ಗೆ ಕನಿಷ್ಠ 3,011 ಗರಿಷ್ಠ 7,379 ರೂಪಾಯಿಗಳು. ಚಳ್ಳಕೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ. ಶೇಂಗಾ ಕ್ವಿಂಟಲ್ಗೆ ಕನಿಷ್ಠ 5,529 ಗರಿಷ್ಠ 8,179 ರೂಪಾಯಿಗಳು. ಕಡಲೆಕಾಯಿ ಬೀಜ, ಇದು ಹಿರಿಯೂರು ಮಾರುಕಟ್ಟೆ ಧಾರಣೆ ಆಗಿರುತ್ತೆ. ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 11,147 ರೂಪಾಯಿಗಳು. ಹೊಳಲ್ಕೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಡಕೆ ಕ್ವಿಂಟಲ್ಗೆ ಕನಿಷ್ಠ 24,320 ಗರಿಷ್ಠ 30,000 ರೂಪಾಯಿಗಳು. ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 1,800 ಗರಿಷ್ಠ 2,060 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದ್ರಿ. ಇದೀಗ ರೈತರಿಗೆ ಸಲಹೆ ಕೇಳೋಣ.

ಗಮನಿಸಿ. ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ದಿನಾಂಕ 17/12/2025 ಅಂದರೆ ಬುಧವಾರ ಬೆಳಗ್ಗೆ 10:00-11:00 ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ವಿಷಯ: ರಾಷ್ಟೀಯ ಗಣಿತ ದಿನಾಚರಣೆ ಹಿನ್ನೆಲೆಯಲ್ಲಿ ಶಾಲಾ ಹಂತದಲ್ಲಿ ಕೈಗೊಳ್ಳಬಹುದಾದ ಚಟುವಟಿಕೆಗಳು, ನಿತ್ಯ ಜೀವನದಲ್ಲಿ ಗಣಿತದ ಬಳಕೆ ಮತ್ತು ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆ. ಭಾಗವಹಿಸುತ್ತಾರೆ ಕೆಒ ನಾಗೇಶ್, ಗಣಿತ ಶಿಕ್ಷಕರು, ವಿಷಯ ಪರಿಣಿತರು, ಸರ್ಕಾರಿ ಕ್ಷೇತ್ರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಚಳ್ಳಕೆರೆ, ಚಿತ್ರದುರ್ಗ ಜಿಲ್ಲೆ. ಕೇಳುಗರು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ 9141970272. ಸ್ಥಿರ ದೂರವಾಣಿ ಸಂಖ್ಯೆ 29564. ಎಸ್ಟಿಡಿ ಕ್ರಮಾಂಕ 08194. ಈ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಡಿ ಕಾವ್ಯ. ಇದೀಗ ಕೆಲವು ಜನಪದ ಗೀತೆಗಳನ್ನ ಕೇಳೋಣ. ಆರಂಭದಲ್ಲಿ ರತ್ನಮಾಲಾ ಪ್ರಕಾಶ್ ಹಾಗೂ ಕೆಎಸ್ ಸುರೇಖ ಅವರ ಧ್ವನಿಯಲ್ಲಿ ಈ ಜನಪದ ಗೀತೆ. ಭಿಕ್ಷಕ್ಕೆ ಬಂದ ನೀನುವಾರೆ ತಂಗಿ, ಇವನಂತ ಚೆಲ್ವರೆಲ್ಲ ನೋಡುವಾರೆ. ಶಿವನು ಭಿಕ್ಷಕ್ಕೆ ಬಂದ ನೀನುವಾರೆ ತಂಗಿ, ಇವನಂತ ಚೆಲ್ವರೆಲ್ಲ ನೋಡುವಾರೆ, ಇವನಂತ ಚೆಲ್ವರೆಲ್ಲ ನೋಡುವಾರೆ. ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂತ ಚಲ್ವರಿಲ್ಲ ನೋಡುವಾರೆ, ಇವನಂತ ಚಲ್ವರಿಲ್ಲ ನೋಡುವಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂತ ಚಲ್ವರಿಲ್ಲ ನೋಡುವಾರೆ, ಇವನಂತ ಚಲ್ವರಿಲ್ಲ ನೋಡುವಾರೆ, ಇವನಂತ ಚಲ್ವರಿ. ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಜಿ ವಿ ಅತ್ರಿ ಅವರ ಧ್ವನಿಯಲ್ಲಿ ಈ ಜನಪದ ಗೀತೆಯನ್ನ. ಮಾತನಾಡಣ್ಣಯ್ಯ ಮಾತನಾಡು, ಏ ಮುದ್ದು ಏ ಗಿಣಿಯೇ ಮಾತನಾಡು. ಮಾತನಾಡಣ್ಣಯ್ಯ ಮಾತನಾಡು, ಏ ಮುದ್ದು ಏ ಗಿಣಿಯೇ ಮಾತನಾಡು. ಏರನ್ನ ಏ ಬಣ್ಣ ಮಾತನಾಡು, ಏ ಗುಣ್ಣ ಏ ಚಿನ್ನ ಮಾತನಾಡು. ಮಾತನಾಡು ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು, ಏ ಮುದ್ದು ಏ ಗಿಣಿಯೇ ಮಾತನಾಡು. ಮಾತನಾಡಣ್ಣಯ್ಯ ಮಾತನಾಡು, ಈ ಮುದ್ದು ಏಗಿಣಿಗೆ ಮಾತನಾಡು. ಕಂಚಿನ ಕೈತಾಳ ಮಾತನಾಡು, ಅಹಮುತ್ತಿನ ಓಲೆಯಂತೆ ಮಾತನಾಡು. ಕಂಚಿನ ಕೈತಾಳ ಮಾತನಾಡು, ಅಹಮುತ್ತಿನ ಓಲೆಯಂತೆ ಮಾತನಾಡು. ಬಂಗಾರದ ಒಡವೆಯಂತೆ ಮಾತನಾಡು, ಬಂಗಾರದ ಒಡವೆಯಂತೆ ಮಾತನಾಡು. ಈ ಮುದ್ದು ಏಗಿಣಿಯೇ ಮಾತನಾಡು, ಈ ಮುದ್ದು ಏಗಿಣಿಯೇ ಮಾತನಾಡು. ಮಾತನಾಡಣ್ಣಯ್ಯ ಮಾತನಾಡು, ಏ ಮುದ್ದು ಏಗಿಣಿಯೇ ಮಾತನಾಡು. ಮಾತನಾಡಣ್ಣಯ್ಯ ಮಾತನಾಡು, ಈ ಮುದ್ದು ಏಗಿಣಿಯೇ ಮಾತನಾಡು.